ನಾವು ಕಟಾವಿಗೆ ಯಂತ್ರವನ್ನು ಉಪಯೋಗಿಸಿಕೊಂಡು ಕಟ್ ಮಾಡಿ ಮಷೀನ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಕಟಾವು ಮಾಡಬಹುದು. ಯಾಕಂದ್ರೆ ಇದು ಎತ್ತರ ಆಗಿ ಬೆಳೆದು ಮತ್ತು ಕಾಯಿಗಳನ್ನು ಮೇಲೇನೆ ಬೆಳೀತವೆ. ಅದಕ್ಕಾಗಿ ಇದು ಮಷೀನ್ ಹಾರ್ವೆಸ್ಟಿಂಗ್ಗೆ ಬಹಳಷ್ಟು ಉಪಯುಕ್ತದೆ. ಈ ತಳಿನೂ ಕೆಲವೊಂದು ಬರ ನಿರೋಧಕತೆಯೂ ಹೊಂದಿದೆ, ಮತ್ತು ಅದಲ್ಲದೇನು ಕಾಯಿಗಳ ಸಂಖ್ಯೆನೂ ಭಾಳ ಇರ್ತದೆ. ಇದು 110 ದಿವಸ ಅಂದ್ರೆ 100 ರಿಂದ 110 ದಿವಸ ಇದು ಕಟಾವಿಗೆ ಬರ್ತದೆ. ಇದು ನಮ್ಮ ಭಾಗಕ್ಕಂದ್ರೆ ವಲಯ 1 ಮತ್ತು ವಲಯ 2 ಅಂದ್ರೆ, ನಾವು ವಲಯ 1 ಅಂದ್ರೆ ಅರೆ ಮಲೆನಾಡು ಪ್ರದೇಶ ಅಂತ ಹೇಳ್ತೇವೆ, ಗುಲ್ಬರ್ಗಾ ಮತ್ತು ಬಿದರು. ಆಮೇಲೆ ವಲಯ 2 ಅಂದ್ರೆ ಈಶಾನ್ಯ ಒಣ ವಲಯ ಅಂತ ಹೇಳ್ತೇವೆ. ಅದರಲ್ಲಿ ಅಂದ್ರೆ ರಾಯಚೂರು ಸ್ವಲ್ಪ ಭಾಗ ಮತ್ತು ಗುಲ್ಬರ್ಗಾ ಸ್ವಲ್ಪ ಭಾಗದಲ್ಲಿ ಈ ಬೆಳೆಯನ್ನ ಶಿಫಾರಸು ಮಾಡಿದೀವಿ. ಇದು ಬಳ್ಳಾರಿ ಒಣ ಪ್ರದೇಶಕ್ಕೆ ಸೂಕ್ತವಾದ ತಳಿ ಅಲ್ಲ ಅಂತ ಹೇಳಿ ಶಿಫಾರಸು ಬೆಳಿಬಾರದು. ಇದು 1 ಮತ್ತು 2 ವಲಯದವರು ಈ ತಳಿಯನ್ನು ಬೆಳಿಬಹುದು. ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದ್ದಾರೆ. ಈಗ ನಮ್ಮ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಯಾವ ತಳಿ ಬೀಜಗಳು ರೈತರಿಗೆ ಕಡಲೆ ಬೀಜಗಳು ಸಿಗ್ತಾವ ಅಂತಿರ್ತಾವ? ನಾ ಈಗ ಹೇಳಿದ್ದ ತಳಿಗಳು ಎಲ್ಲ ನಿಮ್ಗೆ ನಮ್ಮ ಬೀಜ ಘಟಕದಲ್ಲಿ ನಿಮಗೆ ಸಿಗ್ತವೆ. ಅದಲ್ಲದೆ ಕೆಲವೊಂದು ತಳಿಗಳಂದ್ರೆ ನೀವು ಅನ್ನಿಗೇರಿ 1 ಈಗ ಪ್ರಚಲಿತ ಇಲ್ಲ, ಅದನ್ನ ಜಾಸ್ತಿಯಾಗಿ ನಾವು ಪ್ರಮೋಟ್ ಮಾಡ್ತಲ್ಲ. JG11 BGD 103 ಆಮೇಲೆ GBM2 ಆಮೇಲೆ ಮತ್ತೊಂದು BGD 111-1 ಅಂತ ತಳಿಗಳು ನಮ್ಮ ಈ ಬೀಜ ಘಟಕದಲ್ಲಿ ಕೃಷಿ ವಿಷಯದಲ್ಲಿ ರಾಜ್ಯದಲ್ಲಿ ಈಗ ನಿಮಗೆ ಅವೈಲೇಬಲ್ ಸಿಗ್ತಾ ಇದಾವೆ, ಲಭ್ಯ ಇದೆ. ಕಡಲೆ ಬೆಳೆಗೆ ಬಿತ್ತನೆಗೆ ಸೂಕ್ತವಾದಂತ ಸಮಯ ನೋಡಿ, ನಮ್ಮ ರೈತರು ಏನ್ ಮಾಡ್ತಾರೆ, ಮುಂದಿನ ತಿಂಗಳು ಅಕ್ಟೋಬರ್ ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಾಲೂ ಮಾಡ್ತಿರ್ತಾರೆ. ತಾವು ತಜ್ಞರಾಗಿ ರೈತರಿಗೆ ಯಾವ ತಿಂಗಳಲ್ಲಿ ಬಿತ್ತಿದ್ರೆ ಚೆನ್ನಾಗಿ ಇಳುವರಿ ಪಡಿಬಹುದು ಅಂತೀರಿ? ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಿದ್ರೆ ಮಳೆ ಬಂದ ತಕ್ಷಣ ಬಿತ್ತಿದ್ರೆ, ಆದ್ರೆ ಈಗ ನಮ್ಮ ಈ ಭಾಗದಲ್ಲಿ ಈಗ ಚೆನ್ನಾಗಿ ಮಳೆ ಆಗ್ತಾ ಇದೆ. ಆದ್ರೆ ಕಡಲೆ ಬೆಳೆಗೆ ನಾವು ಶಿಫಾರಸು ಮಾಡೋದು ಏನಂದ್ರೆ ಅಕ್ಟೋಬರ್ 15 ರಿಂದ ನವೆಂಬರ್ 15 ವರೆಗೂ ಕಡಲೆಯನ್ನು ಬೆಳಿಬಹುದು. ಅಕ್ಟೋಬರ್ 15 ರಿಂದ ನವೆಂಬರ್ 15 ರೊಳಗೆ ನೀವು, ಆದ್ರೆ ಕೆಲವೊಂದು ನಾವು ಹೇಳ್ತೇವೆ ಮೊದಲೇ ಪಕ್ಷದಲ್ಲಿ ಮಳೆ ಬಂದ್ರೆ, ಅಕ್ಟೋಬರ್ ಮೊದಲೇ ಪಕ್ಷದಲ್ಲಿ ಬಂದ್ರೆ ಆವಾಗ ನಾವು ಬಿತ್ತನೆ ಮಾಡಿ ಚೆನ್ನಾಗಿ ಇಳುವರಿಯನ್ನು ಪಡೆಯಬಹುದು. ಇದು ಸಾಮಾನ್ಯವಾದಂತ ನಾವು ಬಿತ್ತನೆಗೆ ಶಿಫಾರಸು ಮಾಡೋದ್ರೆ ಅಕ್ಟೋಬರ್ 15 ರಿಂದ ನವೆಂಬರ್ ನೀವು ಕಡಲೆಯನ್ನು ಬಿತ್ತಬಹುದು. ಲೇಟ್ ಆದಾಗ ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ಮಳೆ ಪ್ರಮಾಣ ನೋಡ್ಕೊಂಡು, ನಮ್ಮಲ್ಲಿ ಸಾಮಾನ್ಯವಾಗಿ ಮಳೆ ಬರೋದು ಅಕ್ಟೋಬರ್ 1 ವೀಕ್ ಹಿಡಿದು, ಅದಕ್ಕಾಗಿ ನಾವು ಅಕ್ಟೋಬರ್ 15 ರಿಂದ ನವೆಂಬರ್ 15 ನಾವು ಬಿತ್ತನೆಯನ್ನು ಮಾಡ್ಕೋಬಹುದು. ಇನ್ನು ಕಡಲೆ ಬೆಳೆ ಬೇಸಾಯಕ್ಕೆ ಮಾಡೋದಾದ್ರೆ ರೈತರು ಬಿತ್ತನೆಗೆ ಏನೇನು ಒಂದು ಸಾಮಗ್ರಿಗಳು ಅಥವಾ ಪರಿಕರಗಳನ್ನು ತಿಳ್ತೀವಿ, 1 ಎಕರೆವಾರು ಎಷ್ಟು ಬೇಕಾಗ್ತವೆ ಇಲ್ಲಿ ಬೀಜ ಗೊಬ್ಬರ ಎಲ್ಲ? ಈಗ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅವಕ್ಕೆ ನಾವು ಬೀಜದಿಂದ ಹಿಡಿದು ಗೊಬ್ಬರ ಅಥವಾ ಅವಕ್ಕೆ ಬೇಕಾದಂಥ ಜೈವಿಕ ಗೊಬ್ಬರಗಳಿರ್ಬೋದು, ಈ ಎಲ್ಲ ಪರಿಕರಗಳು ಬೇಕಾಗ್ತವೆ. ನಾವು 1 ಎಕರೆಗೆ ಬೀಜವನ್ನು ಎಷ್ಟು ಉಪಯೋಗ ಮಾಡಬೇಕಂದ್ರೆ, ನಾವು ಕುಷ್ಕಿಯಲ್ಲಿ ಬೆಳಿಬೇಕಾದ್ರೆ ನಾವು ಪ್ರತಿ ಎಕರೆಗೆ 20 ಕೆಜಿಯಷ್ಟು ನಾವು ಬೀಜವನ್ನು ಹಾಕ್ಬೇಕಾಗಿದೆ. ಕಡಲೆ ಬೀಜ ಖುಷ್ಕಿ ಬೇಸಾಯದಲ್ಲಿ ಮಳೆ ಹೆಸರಿದ್ದಲ್ಲಿ ಮಾಡಬೇಕಾದ್ರೆ, ಅದೇ ನೀವು ನೀರಾವರಿಯಲ್ಲಿ ಅಂದ್ರೆ ಒಂದು ನಮ್ಮಲ್ಲಿ ನೀರಿದೆಯಪ್ಪ ನಾವು ನೀರಾವರಿಯಲ್ಲಿ ಕೊಡ್ತೀವಿ ಅಂತ, ಒಂದು ಅಥವಾ 2 ನೀರಲ್ಲಿ ಕೊಡಬೇಕಾದಾಗ ನಾವು 25 ಕೆಜಿವರೆಗೂ ನಾವು ಬೀಜವನ್ನ ಬಿತ್ತನೆ ಮಾಡಬಹುದು ಪ್ರತಿ ಎಕರೆಗೆ. ಯಾಕಂದ್ರೆ ಈಗ ನಾವು 1 ಎಕರೆಗೆ ಶಿಫಾರಸು ಮಾಡಿದಂತ ಈ ಇಷ್ಟು ಪ್ರಮಾಣದ ಬೀಜಗಳ ಸಂಖ್ಯೆ ನಮ್ಮ ಪ್ರದೇಶಕ್ಕೆ ಅಷ್ಟು ನಮ್ಮ ಸಂಖ್ಯೆಗಳ ಗಿಡಗಳು ಬಂದಾಗ ನೀವು ನಿರ್ದಿಷ್ಟದಷ್ಟು ಹೆಚ್ಚಿನ ಇಳುವರಿಯನ್ನು ಪಡಿಬಹುದಾಗಿದೆ. ಅದಲ್ಲದೇನು ಕೆಲವೊಂದು ಬೀಜೋಪಚಾರಕ್ಕಾಗಿ ಜೈವಿಕ ಗೊಬ್ಬರಗಳಂತ ಹೇಳ್ತೇವೆ, ಈಗ ನಾವು ರೈಜೋಬಿಯಂ ಅಂತ ಜೈವಿಕ ಗೊಬ್ಬರಗಳನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಅದರಲ್ಲಿ 1 ಎಕರೆಗೆ 500 ಗ್ರಾಂ ಪ್ರತಿ ಎಕರೆ ಬೀಜಕ್ಕೆ ನಾವು ರೈಜೋಬಿಯಂ ಅಂತ ಬೀಜೋಪಚಾರಕ್ಕಾಗಿ ಉಪಯೋಗಿಸಿ, ಅದರ ಜೊತೆಗೇನೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ, ಅದು ಒಂದು ಅನುಜೀವಿನೇ, ಅದು ರಂಜಕವನ್ನು ಲಭ್ಯ ರೂಪಕ್ಕೆ ಮಾಡಿ ಬೆಳೆಗಳಿಗೆ ಕೊಡ್ತದೆ. ಅದನ್ನು ನಾವು 500 ಗ್ರಾಂ ಪ್ರತಿ ಎಕರೆ ಬೀಜಕ್ಕೆ ನಾವು ಲೇಪನ ಮಾಡಿ ಬಿತ್ತಬೇಕಾಗ್ತದೆ. ಅದಲ್ಲದೂ ನಾವು ರಾಸಾಯನಿಕವಾಗಿ ಸಾರಜನಕ ರಂಜಕ ಪೊಟ್ಯಾಶ್ಗಳನ್ನು ಕೊಡಬೇಕಾಗ್ತದೆ. ಅದಕ್ಕಾಗಿ ನಾವು ಸಾರಜನಕ 4 ಕೆಜಿ ಮತ್ತು ರಂಜಕ 10 ಕೆಜಿ ಪ್ರತಿ ಎಕರೆಗೆ ಖುಷ್ಕಿ ಬೇಸಾಯದಲ್ಲಿ ಹಾಕಬೇಕಾಗ್ತದೆ. ಆಮೇಲೆ ಅದೇ ರೀತಿ ನಾವು ನೀರಾವರಿಯಲ್ಲಿ ಬೆಳಿಬೇಕಾದ್ರೆ ನಾವು ಪ್ರತಿ ಎಕರೆಗೆ 10 ಕೆಜಿ ಸಾರಜನಕ ಮತ್ತು 20 ಕೆಜಿ ರಂಜಕ ನಾವು ಕೊಡಬೇಕಾಗ್ತದೆ. ಇದರಲ್ಲಿ ಯಾಕಂದ್ರೆ ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಾಗ ಪೊಟ್ಯಾಸಿಯಂ ಇರೋದ್ರಿಂದ ಈ ಬೆಳೆಗೆ ಪೊಟ್ಯಾಸಿಯಂ ಅವಶ್ಯಕತೆ ಕಡಿಮೆ ಇರುತ್ತದೆ. ಅದಕ್ಕಾಗಿ ನಾವು ಈ ಸಾರಜನಕ ರಂಜಕ ಕಂಪಲ್ಸರಿ ಆಗಿ ಅಂದ್ರೆ ನಾವು ಕೊಡಲೇಬೇಕಾಗುತ್ತೆ. ಈ ರೀತಿ ಹಲವಾರು ಪರಿಕರಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. 1 ಎಕರೆ 20 ಕೆಜಿ ಕಡಲೆ ಬೀಜ ಬೇಕು, ನೀರಾವರಿ ಆದ್ರೆ 25 ಕೆಜಿ ಬೀಜವನ್ನ ರೈತರು ಬಳಸಬೇಕು. ಇನ್ನ ಬೀಜೋಪಚಾರ ತಾವ್ ಹೇಳಿದ್ರಿ ರೈಜೋಬಿಎಂ ಮತ್ತು

ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 2,750 ರೂಪಾಯಿ. ಹಾಗೆಯೇ ಲಿಂಗಸೂರು ಪೇಟೆ ಧಾರಣೆ ಸಜ್ಜೆ 2,200 ರೂಪಾಯಿಂದ 2,875 ರೂಪಾಯಿ, ಕಡಲೆಕಾಳು 7,400 ರೂಪಾಯಿಂದ 7,850 ರೂಪಾಯಿ, ಹೆಸರು ಕಾಳು ಕನಿಷ್ಠ ಮತ್ತು ಗರಿಷ್ಠ 7,650 ರೂಪಾಯಿ, ಜೋಳ 5,220 ರೂಪಾಯಿ, ಭತ್ತ ಸೋನ 3,000 ರೂಪಾಯಿಯಿಂದ 3,278 ರೂಪಾಯಿ, ಬಿಳಿ ಎಳ್ಳು 7,500 ರೂಪಾಯಿಯಿಂದ 12,300 ರೂಪಾಯಿ, ಸೂರ್ಯಕಾಂತಿ 4,800 ರೂಪಾಯಿಯಿಂದ 5,680 ರೂಪಾಯಿ, ತೊಗರಿ ಕನಿಷ್ಠ ಪ್ರತಿ ಕ್ವಿಂಟಾಲ್ಗೆ 10,600 ರೂಪಾಯಿಯಿಂದ 10,700 ರೂಪಾಯಿ. ಇದಾಗಿತ್ತು ಹಿಂದಿನ ರಾಯಚೂರು ಮತ್ತು ಮಾನ್ವಿ ಹಾಗೂ ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿಂಗಾರು ಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಈಗ ಕೇಳೋಣ, ಲಿಂಗಸೂರು ತಾಲೂಕಿನ ಈಚನಾಳ ಗ್ರಾಮದ ದೇವಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು. ಗಂಡನಾ ತಿಳುನಾ